ಕೇಳಿದರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಶ್ರೀ ಮಂಜುನಾಥ ಚಿತ್ರದ ಗೀತೆ. ಬಾಳೆಲೆಯಲಿ ಪ್ರಾಣ ಬಡಿಸಿದೆ ಉಣಬಾರ ಜವನಾಯ ಶಿವ ತನುವಿನ ಮನೆಗೆ ಬಾತಿಥಿ ಬಾತಿಥಿ ಬಾತಿಥಿ ತನುವಿನ ಮನೆಗೆ ಬಾತಿಥಿ ಬಾತಿಥಿ ಬಾತಿಥಿ ಆತ್ಮನ ರುಚಿಗೆ ಬಾತಿಥಿ ಸೌಧೆ ಹೃದಯ ಪಾತ್ರೆ ನೆತ್ತರೊಡನೆ ಆತ್ಮ ದಿನಸಿ ತಾನೆ ಕುದಿದು ತಾನೆ ಹುಕ್ಕಿ ತಾನೆ ಬಸಿದು ತಾನೆ ಆಗ ಆತ್ಮಭಕ್ಷ್ಯ ಉಂಡರೆ ತೇಗುವೆ ಶಿವನೆಡೆ ಸಾಗುವೆ ಬಾಳೆಲೆಯಲಿ ಮನೆಗೆ ಬಾತಿಥಿ ಬಾತಿಥಿ ಬಾತಿಥಿ ಆತ್ಮನ ರುಚಿಗೆ ಬಾತಿಥಿ ಭುಜದಿ ಹೊತ್ತು ಹೋಗು ತಂದೆ ಪಾಪ ಪುಣ್ಯ ಲೆಕ್ಕ ನೋಡಿ ಶೂನ್ಯದಲ್ಲಿ ನೆಲೆಯ ನೀಡಿ ಅರಸು ತಂದೆ ಲಾಲಿಯ ರೂಪವೇ ಪಾಶದ ದೇಶವೇ ಬಾಳೆಲೆಯಲಿ ಬಡಿಸಿದೆ ಉಣಬಾರ ಜವರಾಯ ಈಶ್ವರ ಕನುವಿನ ಮನೆಗೆ ಬಾತಿಥಿ ಬಾತಿಥಿ ಬಾತಿಥಿ ಕನುವಿನ ಮನೆಗೆ ಬಾತಿಥಿ ಬಾತಿಥಿ ಬಾತಿಥಿ ಬಾತಿಥಿ. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ 8550850 ಅಥವಾ 8550850 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಹರಣಿ ಮತ್ತು ಟಿಪ್ಪು, ಚಿತ್ರ ನಂದ ನಂದಿತ. Oh, oh, oh. ಮುಂದಿನ ಗೀತೆ ಶುಕ್ರ ಚಿತ್ರದ್ದು. ಗೌತಮ್ ಅವರ ಸಂಗೀತ ನಿರ್ದೇಶನದ ಈ ಗೀತೆಯನ್ನು ಹಾಡಿದ್ದಾರೆ ನಂದಿತಾ ಹಾಗೂ ಭದ್ರಿ. ಮನ ಮೆಚ್ಚಿದ ಮಡದಿಯ ಬಿಡವೇ ಇತ್ತಾಯತ್ನ ಅಣೇನೆ ಕನ್ಯಾ ರತ್ನ ಬಿಡವೇ ಇತ್ತಾಯತ್ನ ನೀನೆ ಕೊಡ್ತೀಯಲ್ಲ ನಾನೇ ಕೊಡ್ಲು ಹಾಕೋಣ ಕಿಲಾಡಿ ಜೋಡಿ ಸಾಕು ಬಿಡು ಬಿಡು ಗಾಡಿ ಕೆಳಗಡೆ ಮುಂದಿನ ಗೀತೆಗೂ ಮುನ್ನ ಇದೊಂದು ಪ್ರಕಟಣೆ. ಕೃಷಿ ಬೆಳೆಗಳ ಉತ್ಪಾದನೆ ಹೆಚ್ಚಿಸುವುದು, ಕೃಷಿ ಕೂಲಿ ಕಾರ್ಮಿಕರ ಕೊರತೆಯಿಂದ ಸಕಾಲದಲ್ಲಿ ಕೃಷಿ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯವಾಗದ ಪ್ರಯುಕ್ತ ಕೃಷಿ ಯಂತ್ರೋಪಕರಣಗಳ ಬಳಕೆಗೆ ಉತ್ತೇಜನ ಹಾಗೂ ಇಂಧನ ವೆಚ್ಚದ ಭಾರವನ್ನು ಕಡಿಮೆ ಮಾಡಲು ರೈತ ಶಕ್ತಿ ಎಂಬ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದು, ಸದರಿ ಯೋಜನೆಯಡಿ ಪ್ರತಿ ಎಕರೆಗೆ 250 ರೂಗಳಂತೆ ಗರಿಷ್ಠ 5 ಎಕರೆಗೆ ಡಿಬಿಟಿ ಮೂಲಕ ಡಿಜೆಲ್ಗೆ ಸಹಾಯಧನವನ್ನು ನೀಡಲಾಗುವುದು. ರೈತ ಶಕ್ತಿ ಸವಲತ್ತನ್ನು ಭೂ ಹಿಡುವಳಿ ಆಧಾರದ ಮೇಲೆ ನೀಡುತ್ತಿರುವ ಕಾರಣ ರೈತರು ತಾವುಗಳು ಹೊಂದಿರುವ ಭೂ ಹಿಡುವಳಿಯ ಅಂದರೆ ಸರ್ವೆ ನಂಬರ್ ವಿವರಗಳನ್ನು ಫ್ರೋಟ್ಸೋ ತಂತ್ರಾಂಶದಲ್ಲಿ ನೋಂದಣಿಯಾಗಿರುವ ಪಿಎಫ್ ಐಡಿಗೆ ಸೇರಿಸುವುದು ಮುಖ್ಯವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಕೆಳಗರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಪಲ್ಲಕ್ಕಿ ಚಿತ್ರದ ಗೀತೆ. ಗುರುಕಿರಣ್ ಅವರ ಸಂಗೀತ ನಿರ್ದೇಶನದ ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರ.

ಇದುವರೆಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳಿದಿರಿ. ಕೆಳಗರೆ ಗಮನಿಸಿ, ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ಇದೇ ತಿಂಗಳ 8ರಂದು ಆಯೋಜಿಸಿರುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಭದ್ರಾವತಿ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದು ಹಾಗೂ ಹೆಚ್ಚಿನ ಪ್ರಕರಣಗಳನ್ನು ರಾಜಿಸಂಧಾನ ಮಾಡಿಕೊಳ್ಳುವ ಮೂಲಕ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೋರಲಾಗಿದೆ. ಆತ್ಮೀಯ ಕೇಳುಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.